ಹಿರನಾಯ್ಕ ಅವರು ತಣಾಗ ಹಿರನಾಯ್ಕರೆ ನಮಸ್ಕಾರ. ನಮಸ್ಕಾರ ಅವರು. ಹಿರನಾಯ್ಕರೆ ಎಷ್ಟು ವಯಸ್ಸು ನಿಮ್ಗೆ ಇವಾಗ? 53. ಹಿರನಾಯ್ಕರೆ ನೀವು ಮೂಲತಃ ಕೃಷಿ ಕುಟುಂಬದವರನ? ಕೃಷಿ ಕುಟುಂಬದವರೇ ನಾವು. ಯಾವಾಗಲೂ ಕಾಲಮೂಟ ಕೃಷಿ ಕುಟುಂಬದವರೇ. ತಂದೆ ತಾತ ಎಲ್ಲ ಕೃಷಿ. ಈಗ ನೀವು ಎಲ್ಲ ಒಟ್ಟಿಗಿದ್ದೀರಾ ಅಥವಾ ನೀವೇ ಸಫಿಸಿ ಆಗಿದ್ದೀರಾ? ನಾವು ಇಷ್ಟೇ ಆಗಿದ್ದೀವಿ. ನಾವೊಂದು 5-6 ವರ್ಷ ಇಷ್ಟೇ ಬೇರೆ ಬೇರೆ ಆಗಿದ್ದೀವಿ. ಅಣ್ಣ ತಮ್ಮಿಂದ್ರು ನಾವು ಇಬ್ರು. ನಿಮ್ಗೆ ಎಷ್ಟು ಜಮೀನ ಬಂದಿದೆ ಒಟ್ಟು? ನಮ್ಗೆ ನಮ್ಗೆ 4 ಎಕರೆ. 4 ಎಕರೆ ಇಬ್ರು 2 ಎಕರೆ ತಗೊಂಡಿದೀವಿ. ಹಿರನಾಯ್ಕರೆ ಹೇಳಿ, ನೀವು ಏನೇನು ಬೆಳೆಗಳನ್ನ ಬೆಳೀತಾ ಇದ್ರೆ ಮತ್ತೆ ಇವಾಗ ಏನ್ ಬೆಳೆಗಳನ್ನ ನಿಮ್ಮ ಜಮೀನಿನಲ್ಲಿ ಮಾಡ್ತಾ ಇದ್ರಿ? ಒಟ್ಟಿಗಿದ್ದಾಗ ನಾವು ಕಬ್ಬು, ಬಾಳೆ ಎಲ್ಲೊಟ್ಟು ನಾವು ಬೆಳೀತಾ ಇದ್ದೇವೆ. ಆಗ ನಮ್ಗ ಪಕ್ಕ ಮೇಲ್ಗಡೆ ನಮ್ಮ ಜಮೀನ ಕೀಳ್ಗಡೆ ಆಗದು ಅಲ್ಗಣಿ ನಾವು ಕಬ್ಬು ಹುಡಕ ಅವ್ರನ್ನ ಕೇಳ್ಕೊಂಡು ಇದ್ ಮಾಡ್ಕೊತಿದ್ವು. ಅವ್ರಿಗೂ ನಮ್ಗೆ ಸಂಪರ್ಕ ಕಮ್ಮಿ ಆಯ್ತು, ಅದರಿಂದ ನಾವು ಕಬ್ಬು ನಿಲ್ಸ್ಬಿಟ್ಟವ್. ಆಗ ನಾವು ಅಣ್ಣ ತಮ್ಮಿದ್ರು ಬೇರೆ ಆದವು. ಬೇರೆ ಆದ್ಮೇಲೆ ನಾವು ಭತ್ತ ಬೆಳೆ ತಿರ್ಕೊಂಡು ಆಗ್ಬಿಟ್ಟು ಬಾಳೆ ಹಾಕಿದವು. ಬಾಳೆ ಹಾಕೊಂಡು ಬಾಳೆನ ಬೆಳೆದು ಮತ್ತೆ ಕಾಕಡೆ ಒಂದು 4 ಎಕರೆ ಕಾಕಡೆ ಹಾಕೊಂಡಿದ್ವಿ. ಕಾಕಡದಲ್ಲಿ ಈ ಮತ್ತೆ ಇದು ಅರ್ಕ್ಲೆಸ್ ಮರಗಳು 2 ಎಕರೆ ನಿಮಗ್ ಬಂದಿದೆ. ಈ 2 ಎಕರೆನಲ್ಲಿ ಇವಾಗ ಏನೇನ್ ಕೃಷಿ ಕೆಲಸ ಮಾಡ್ತಾ ಇದ್ರಿ ನೀವು? 1 ಎಕರೆ ಭತ್ತ, 10 ಕುಂಟ ಕಾಕಡೆ ಗಿಡ. ಇದು ಮಿಕ್ಕಿದ ಜಮೀನಿಗೆ ಏನೇನ್ ಮಾಡಿದ್ರಿ? ಅದಕ್ಕೆ ಟಮಟೆ ಮೆಣಸಿ ಹಾಕೊಳ್ಳೋದು. ಆ ಕೆಲಸನ ಆವತ್ತಿನ ಜೀವನಕ್ಕೆ ಮೇಂಟೈನ್ ಮಾಡ್ಕೊತೀವಿ. ಇದು ನಮ್ ಕಾಕಡೆನ ನಮ್ ಜೀವನ. ಮೊದಲೇ ನಮ್ ಕಾಕಡೆ ಕೃಷಿ ಮಾಡ್ತಾ ಇದ್ರೆ ಇದ್ರ ಬಗ್ಗೆ ಸ್ವಲ್ಪ ನಮ್ಗೆ ತಿಳಿಸ್ಕೊಡಿ. ಎಷ್ಟು ಗಿಡ ಇದಾವೆ? 300 ಗಿಡ ಇದೆ. 400 ಗಿಡ ಹಾಕ್ಬೋದು. 400 ಗಿಡದಲ್ಲಿ ಹಾಕಕ್ಕಾಗಲ್ಲ. ನಾವು 6 ಅಡಿಗೆ ಹಾಕಿದೀವಿ. 5 ಅಡಿಗೆ ಹಾಕ್ಬೇಕಾಗಿತ್ತು, ನಾವು 6 ಅಡಿಗೆ ಹಾಕಬಿಟ್ಟಿದ್ವಿ. ಅಂದ್ರೆ ಹತ್ತಿರಕ್ಕಾದ್ರೆ ಇಳುವರಿ ಕಡಿಮೆ ಆಗುತ್ತೆ. ನಮ್ಮ ನುಗ್ಗಾಡೋದಕ್ಕೆ ವಿಶಾಲವಾಗಿ ನುಗ್ಗಾಡಬೇಕು ತೋಟದಲ್ಲಿ. ನಾವು 10 ಗಿಡನ ಜಾಸ್ತಿ ಬೆಳೆಸಿಕೊಂಡ್ರೆ 10 ಗಿಡಕ್ಕೆ 8 ಬಿಡುತ್ತೆ ಅನ್ಕೊಂಡು ನಾನು ಆ ರೀತಿ ಮಾಡಿದ್ದೆ. 10 ವರ್ಷದಿಂದ ಮಾಡ್ತಾ ಇದ್ರಿ? ನಾವು 10 ವರ್ಷ ಆಗಿದೆ ಸರ್. 10 ವರ್ಷದಿಂದ ಅಂದ್ರೆ ಗಿಡವನ್ನ ನಾಟಿ ಮಾಡಿದ್ರಲ್ಲ, ಆ ಗಿಡವನ್ನ ಏನಾದ್ರು ಬದಲಾಯಿಸಿದಿರಾ ಇಲ್ಲ ಅದೇ ಗಿಡದಲ್ಲಿ ಹೂ ಬೆಳೆ ತೆಗಿತಾ ಇದ್ರಿ? ಇಲ್ಲ, ಬದಲಾಯಿಸಿಲ್ಲ ಸರ್. ನಾವು ಅದೇ ಗಿಡನಲ್ಲೂ ತೆಗಿತೀವಿ. ಒಳ್ಳೆ ಇಳುವರಿ ಬರ್ತಾ ಇದೆಯಾ? ಬರ್ತಾ ಇದೆ ಸರ್. ಹೌದು, ಇಳುವರಿ ಬರ್ತಾ ಇದೆ. ಇಳುವರಿ ಯಾವ ಟೈಮ್ ಒಂದೊಂದು ತಿಂಗ ಅದಕ್ಕ ಅದು ಆ ಟೈಮ್ ಬಿಡಲ್ಲ. ಅದ್ರಲ್ಲಿ ಆ ತಿಂಗ ಬಿಡಲ್ಲ. ಹವಾಮಾನದ ಏರುಪೇರುಗಳ ಮೇಲೆ ಹೂ ಬಿಡೋದು ಆಗೋದು. ಸರಾಸರಿ ನಿಮ್ಗೆ ಎಷ್ಟು ಕೆಜಿ ಒಂದ್ ದಿನದಲ್ಲಿ ಸಿಗ್ಬೋದು ಹೂವು? ಸ 15 ಕೆಜಿ ಹೂ ಕುಯ್ಬೇಕು 300 ಗಿಡನಲ್ಲಿ. 15 ಕೆಜಿಯಿಂದ 1 ಕೆಜಿ ಭತ್ತ, 1/2 ಕೆಜಿ ಭತ್ತ, 2 ಕೆಜಿ ಭತ್ತ, ಆ ರೀತಿ ಹವಾಮಾನ ಬದಲಾದಂಗೆ. 1 ಕೆಜಿಯಿಂದ 15 ಕೆಜಿ ಅಂತ ಹೇಳಿದ್ರೆ ಕೆಜಿಗೆ ಎಷ್ಟು ಮಾರುಕಟ್ಟೆ ದರ ಸಿಗ್ಬೋದು ನಿಮ್ಗೆ? ನಮ್ಗೆ 500 ರೂಪಾಯಿನಿಂದ 200 ರೂಪಾಯಿನಿಂದ 300 ರೂಪಾಯಿನಿಂದ 400 ರೂಪಾಯಿನಿಂದ ಸಿಗತ್ತೆ ಸರ್. ಈಗ ನಿಮ್ಮ ಎಲ್ಲ ಕುಟುಂಬದ ಖರ್ಚು ವೆಚ್ಚಗಳಿಗೆ ಇದು ಸರಿ ಹೋಗುತ್ತಾ? ನಮ್ಮ ಕುಟುಂಬಕ್ಕೆ ನಮ್ಮ ಸಂಸಾರಕ್ಕೆ ಮೇಟನ್ ಆಯ್ತು, ಖರ್ಚು ವೆಚ್ಚಕ್ಕೆ ಮೇಟನ್ ಆಯ್ತು. ಹೇಳಿ, ಈಗ ನೀವು ನಿಮ್ಮ ಜಮೀನಲ್ಲಿ ಅರಣ್ಯ ಕೃಷಿನೆಲ್ಲ ಮಾಡಿದ್ನಿ ಅಂತ ಹೇಳ್ತಾ ಇದ್ರೆ ಏನೇನು ಮರಗಳನ್ನ ಹಾಕಿದ್ದೀರಾ? ನಾನು ಸಾಗುನಿ ಮರ ಹಾಕಿದ್ದೀನಿ, ತೇಗಿನ ಮರಗಳ. ಎಷ್ಟು ಹಾಕಿದ್ರಿ? 1/2 ಎಕರೆಗೆ ಹಾಕಿದ್ದೀನಿ. 300 ಗಿಡ ಇದೆ. ಎಷ್ಟು ವರ್ಷ ಆಯ್ತು? ಅವು 8 ವರ್ಷ ಆಗಿದೆ ಸರ್. 10 ವರ್ಷ 15 ವರ್ಷ ಕಟಾವ್ ಹೇಳಿದ್ದಾರೆ. ಯಾಕೆ ಸಾಗುವಾನಿ ಮರ ಹಾಕ್ಬೇಕು ಅಂತ ನಿಮ್ಗೆ ಅನಿಸ್ತು? ಅಲ್ಲ ಸರ್, ನಾವು ನೋಡ್ತಾ ಇದ್ಮೂಲ ಎಲ್ಲ ಕಡೆ ನೋಡ್ತಾ ಇರ್ತಿದ್ವಿ. ಈಗ ನಾವು ಹೋಯ್ತಿದ್ವಿ. ಆಗ ನಾನು ಒಂದಿಗಿದ್ದಾಗ ಹಾಕ ಅಂತ ನನ್ನ ತಮ್ಮನ ಕೇಳ್ದಿ, ಹಾಕಳ ಸೌರ ಅಂತ ಕೇಳ್ದ. ಅಂದಾಗ ನನ್ನ ಸ್ವಾತಂತ್ರ್ಯಕ್ಕೆ ಬಂದಾಗ ಬಿಡಪ್ಪ, ಯಾಕ ಅವ್ನ ಮನಸ್ಸಿಲ್ಲ, ನನ್ನ ಸ್ವಾತಂತ್ರ್ಯದಲ್ಲಿ ಹಾಕೋಣ ಅಂತ್ಬಿಟ್ಟು ನಾನು ಹಾಕಿದ್ವಿ. ಅದು ಎಲ್ಲಿಂದ ತಂದ್ರಿ ಗಿಡಗಳೆಲ್ಲ? ನಾನು ಅರಣ್ಯ ಇಲಾಖೆ ಇಲ್ಲಿ ತಂದ. ಅದನ್ನ ನಿಮ್ಗೆ ಬೆಳೆಸೋದಕ್ಕೆಲ್ಲ ಇಲಾಖೆಯಿಂದ ಪ್ರೋತ್ಸಾಹ ಎಲ್ಲ ಸಿಗ್ತಾ? ಇಲ್ಲ ಸರ್, ನಾನು ಯಾವ್ದನ್ನು ಕೇಳಲಿಲ್ಲ. ನಾನು ಬೇರೆಯವ್ರ ಕಡೆಯಿಂದ ಹೆಲ್ಪ್ ಮಾಡ್ಕೊಂಡು ಸಸಿ ತಕ ಬಂದು ನಾನು ಹಾಕಿದ್ವಿ. ಎಷ್ಟು ಅಡಿ ಅಂತರದಲ್ಲಿ ಹಾಕಿದ್ರೆ? 10 ಅಡಿಗೆ ಹೇಳಿದ್ರು ಅವರು, ನಾನು 8 ಅಡಿಗೆ ಹಾಕ್ಬಿಟ್ಟಿ. ಕಡಿಮೆ ಆಗ್ಲಿಲ್ವಾ ಅವ್ರು ಹೇಳಿದ್ಕಿಂತ? ಅವ್ರಿಗೆ ಹೇಳಿದ್ಕಿಂತ ಕಡಿಮೆ ಆಯ್ತು. ಆವಾಗ ಇವಾಗ ಅನಿಸ್ತದೆ, ಅಯ್ಯೋ ಚೇ, ಅವ್ರು ಹೇಳಿದ ಮಾತು ನಾವು ಕೇಳ್ಬೇಕಾಯ್ತಲ್ಲ ಅನಿಸ್ತದೆ. ಇವಾಗ ಇನ್ನೂ ಪರ್ಸನಾಲಿಟಿ ಬರ್ತಾ ಇಲ್ಲ, ನೀರಿನಂಶ ಕಮ್ಮಿ. ಅದಕ್ಕೆ ನೀರು ಕೊಡ್ತಾ ಇರ್ಬೇಕು. ಅದಕ್ಕೆ ನೀರು ಕಮ್ಮಿ ಕೊಡ್ತಾ ಇರ್ಬೇಕು. ಈಗ ಮಳೆಯಿಂದ ಬೆಳೀತಿರೋದು. ಈಗ ನಿಮ್ಮ ಜಮೀನಲ್ಲಿ ನೀರಿಗೆ ನಾಲೆ ವ್ಯವಸ್ಥೆ ಇದೆಯಲ್ಲ? ನಾಲೆ ಪಕ್ಕದಲ್ಲದೆ ಒಂದು 30 ಪೈಪ್ನ ಅಷ್ಟು ಇದೆ. ಅದು ಬೇರೆಯವ್ರ ಜಮೀನ್ ಅನ್ಕೊಂಡು ತಗೊಂಡು ಹೋಗ್ಬೇಕು, ಅದರಿಂದ ನಾವು ತಗೊಂಡು ಹೋಗಿಲ್ಲ. ನಿಮ್ಮ ಜಮೀನಲ್ಲಿ ನೀರು ಕೊಳವೆ ಬಾವಿ ಮಾಡಿದ್ವ? ಇಲ್ಲ ಸರ್, ಅದಕ್ಕೆ ಕಳೆದೋದೋ ಇಲ್ಲ. ಮತ್ತೆ ಈಗ ನೀರಿನ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ರಿ ಅದಕ್ಕೆ? ಅದಕ್ಕೆ ನೀರಿನ ವ್ಯವಸ್ಥೆನೇ ಮಾಡಿದ್ರೆ ಮಳೆನೇ ವ್ಯವಸ್ಥೆ. ತುಂಬಾ ಬಿರು ಬೇಸಿಗೆ ಆದಾಗ ಏನ್ ಮಾಡ್ತೀರಿ? ದರ್ಗ ಬೇಸಿಗೆ ಆದ್ರೆ ಏನು ಮಾಡಕ್ಕಾಯ್ತಿಲ್ಲ ಸರ್. ಅದರಿಂದ ನಾವು ಈಗ ಅದು ಸಸಿಗಳು ಇನ್ನು ಡೆವಲಪ್ ಆಗಿ ಬರ್ತಾ ಇಲ್ಲ. 8 ವರ್ಷ ಆಗಿದೆ ಅಂತ ಹೇಳಿದ್ರಲ್ಲ, ಈಗ 8 ವರ್ಷ ತನಕ ಅದನ್ನ ಹೇಗ್ ಪೋಷಣೆ ಮಾಡಿದ್ರೆ ನೀರಿನ ವ್ಯವಸ್ಥೆ ಇಲ್ಲ ಅಂದ್ರೆ? ಆ ಮೊದಲು ನನ್ನ ಕಾಕಡೆ ಒಳಕಣಿ ಕಾಕಡೆ ಹಾಕಬಿಟ್ಟಿದ್ವಿ. ಆ ಕಾಕಡೆ ಹಾಕೊಂಡು 5-6 ವರ್ಷನ ಕಾಕಡನ ಒಳಗಡೆ ಬೆಳೆದ್ವಿ. ಆವಾಗ ನಾನು ನಾಲಿಯಿಂದ ತಗೋತಾ ಇದ್ದೀವಿ ನೀರ. ನಾಲಿಯಿಂದ ಕೈಯಿಂದ ಹೊರತಾ ಇದ್ರ? ಇಲ್ಲ ಇಲ್ಲ ಸರ್, ಪಂಪ್ ಸೆಟ್ ಇದು ಮೋಟರ್ಲ್ಲಿ. ಮೋಟರಿಂದ ತಗೋತಾ ಇದ್ರೆ? ತಗೋತಾ ಇದ್ವಿ. ಆ ಮೋಟ್ರಿಂದ ನೀರಿನ ಸಪ್ಲೈಯರ್ ಇಂದ ಅದನ್ನ ಇದ್ ಮಾಡಿದ್ವಿ. ಇನ್ನು ಸಸಿಗಳು ದಪ್ಪಾಗಿ ಬೆಳೆಯಕ ಎಲ್ಲ ಇದಾಯ್ತಲ್ಲ, ನಳ್ಳು ಬೀಳ್ತಲ್ಲ, ನಳ್ಳು ಬಿದ್ದಾಗ ಇನ್ನು ಕಾಕಡ ಬರ ಚಾನ್ಸ್ ಇಲ್ದಾಗಾಯ್ತು. ಕಾಕಡನ ತೆಗೆದು ಕೇವಲ ಸಾಗುವಾನಿ ಮರನ ಅಷ್ಟೇ ಉಳಿಸ್ಕೊಂಡ್ರೆ ಉಳಿಸ್ಕೊಂಡ್ರೆ ಅಷ್ಟೇ. ಈಗ ಕಾಕಡ ಇನ್ನು ಮಿಕ್ಕದ 5 ಗಂಟೆಗೆ ಮಾತ್ರ ಉಳಿಸ್ಕೊಂಡ್ರೆ ಅಲ್ಲಿ ಬೇರೆ ಕಡೆ ಆ ಕಡೆ ಸಾಗುವಾನಿ ಮರ ಬಿಟ್ರೆ ಬೇರೆ ಇನ್ನೇನು ಮರಗಳು ಹಾಕಿದ್ರೆ ಇನ್ನೇನು ಹಾಕಕ್ಕಾಗಿಲ್ಲ ಸರ್. ಅದು ನೀರು ನಮ್ಸೈದಿರ್ ಮೆಣಸು ಹಾಕಬೇಕಾಯ್ತು, ಅದಕ್ಕೆ ಅರ್ಶನ ಹಾಕಬೇಕಾಯ್ತು. ಇದು 2 ಎಕರೆ ಬಿಟ್ರೆ ಬೇರೆ ಇಲ್ಲಿ ಜಮೀನು ಮಾಡಿದ್ರೆ ನೀರ್ನ ಎಕರೆ ನೀವು ಇನ್ನು ಪಕ್ಕ ಇದ್ರಿಂದ ಪಕ್ಕ ಇನ್ನೊಂದ್ ಕಡೆ ಇದೆ. ಅಲ್ಲಿ ಎಷ್ಟಿದೆ ಜಮೀನು? ಅಲ್ಲಿ 2 ಎಕರೆ. ಅಲ್ಲಿ 2 ಎಕರೆಗೆ ಏನೇನ್ ಕೃಷಿ ಮಾಡಿದಿರಿ ಹೇಳಿ? ಅಲ್ಲಿ ಕಾಕಡೆ ಹಾಕಿದೀನಿ, ಅರ್ಕ್ಲೇಸ್ ಮರ ಇದೆ, ಮತ್ತೆ ಅರಸಿನ ಮರಗಳವ, ಮಾನ್ ಸಸಿಗಳವ. ಒಂದ್ ಎಕರೆ ಅಷ್ಟಕ್ಕೆ ಅವನ್ನ ಇದಾವೆ, ಇನ್ನೊಂದ್ ಎಕರೆ ಭತ್ತ ಹಾಕೊಂಡು. ಎರಡು ಎಕರೆ, ಈಗ 2 ಎಕರೆ ಜಮೀನ್ ಇರೋ ಕಡೆಯಲ್ಲಿ ಭತ್ತ ಬೆಳಿತೀನಿ, ಕಾಕಡ ಹಾಕ್ತೀನಿ ಅಂತ ಹೇಳಿದ್ರಿ. ಈಗ ಈ ತೇಗ ಮತ್ತೆ ಹರ್ಕಿಲಸ್ ಇವೆಲ್ಲ ಹಾಕೊಂಡಿದೀನಿ ಅಂದ್ರಲ್ಲ, ಅದು ಬೇರೆ ಇನ್ನೊಂದ್ ಪ್ರದೇಶದಲ್ಲಿ ಇರೋ ಜಮೀನ? ಪಕ್ಕ ಪಕ್ಕದಲ್ಲೇ ಇದೆ ಅದು, ಪಕ್ಕ ಅದಕ್ಕೂ ಒಂದ್ ಅರ್ಧ ಅಷ್ಟದಲ್ಲಿ ಹತ್ತಿರದಲ್ಲೇ ಇದೆ. ಇದು ನಿಮ್ಗೆ ಹೇಗೆ, ನೀವು ತಗೊಂಡಿದ್ದ ಅಥವಾ ಹೇಗೆ? ಇದು ಇಲ್ಲ ಇಲ್ಲ, ನಮ್ ತಂದೆ ನಾನು ನನ್ನ ತಮ್ಮ ಎಲ್ಲ ಸೇರ್ಕೊಂಡು ತಕೊಂಡಿದ್ವಿ. ನನ್ನ ತಮ್ಮಿಂದ್ರ ಇಬ್ಬರಿಗೆ ಭಾಗಿದ್ರೆ ಅಂದ್ರೆ ಒಟ್ಟಿನಲ್ಲಿ ನೀವು ಹೇಳ್ತಾ ಇರೋದು ಈ 2 ಎಕರೆ ಜಮೀನ್ ಅಲ್ಲದೆ ಮಿಕ್ಕದ ಅರ್ಧ ಎಕರೆ ಜಮೀನಲ್ಲಿ ಸಾಗುನಿ, ಫುಲ್ ಸಾಗುನಿ ಸಾಗುವಾನಿ ಹಾಕಿ, ಅದೇ ಸಾಗುನಿ ಗಿಡ ಮಾಡ್ಕೊಂಡಿದ್ವಿ ಅಷ್ಟೇ, ಅರ್ಧ ಎಕರೆ. ಮತ್ತೆ ಈ ಹರ್ಕಿಲಸ್ ಗಿಡ ಹಾಕಿದಲ್ಲಿ ಅದು ನನ್ನ ಕಾಕಡ ಹಾಕಿದೀನಿ. ಹೇಗೆ ಹಾಕಿದಿರಿ ಕಾಕಡ ಮತ್ತೆ ಹರ್ಕಿಲಸ್? ಅಲ್ಲ ಅದು ದಿಂಡುಗಳಿದೆಲ್ಲ ಬದುಗಳ ಮೇಲೆ, ದಿಂಡುಗಳ ಮೇಲೆ ಹರ್ಕಲಸ್ ಹಾಕೊಂಡಿರೋ. ಎಷ್ಟು ಮರ ಇದೆ ಹರ್ಕಲಸ್? ಅಲ್ಲಿ ಒಂದು 5 ಒಂದ್ 8 10 ಮರ ಇದೆ ಹರ್ಕಲಸ್. 10 ಮರನ ಬದುಗಳ ಮೇಲೆ ಹಾಕೊಂಡಿದ್ದಾರೆ, ಅದು ದೀರ್ಘಕಾಲೀನ ಬೆಳೆಯಾಗಿ ಬರಲಿ ಬರಲಿ ಅಂತ. ಅದು ನೀನು ಮೇಲಕ್ಕೆ ಬೆಳೆದಾಗ ಅದು ಕಟಾವ್ ಮಾಡ್ಕೋಬೇಕು, ಕಟಾವ್ ಮಾಡ್ಕೊಂಡು ನಳ್ಳಿರ್ ಬಾರ್ದಂಗ ತಡ್ಕೋಬೇಕಲ್ಲ. ತರ್ಕ ಅಂದ್ರೆ ಈಗ ನಿಮ್ಗೆ ಕಾಕಡ ಬೆಳಿಬೇಕು ಅಂದ್ರೆ ನೆರಳು ಬಿಡಬಾರ್ದಲ್ವಾ? ಅಲ್ಲ ಹೆಚ್ಚಿಗೆ ಬೆಳೆಯೋಕಿಲ್ಲ, ಕಂಟ್ರೋಲ್ ಆಗಿರ್ಬೋದು, ಕಂಟ್ರೋಲ್ ಮಾಡ್ಕೋಬೇಕು. ಹರ್ಕಲಸ್ ಮರ ಹಾಕಿದೀರಾ, ನೀರು ನಮ್ಗೆ ಸರಿಯಾಗಿ ಸಮರ್ಪಕವಾಗಿ ಇಲ್ಲ ಅಂತ ಹೇಳ್ತಾ ಇದ್ರಿ. ಈಗ ಮರಗಳನ್ನ ಸುತ್ತ ಬದುಗಳ ಮೇಲೆ ಹಾಕಿದಿರಲ್ಲ ನೀವು, ಕಾಕಡ ಕೊಡುವಂತ ನೀರನ್ನ ಮರವೇ ಕುಡಿದ್ ಬಿಡ್ತಲ್ಲ, ಕಾಕಡಕ್ಕೆ ನೀರನ್ನ? ಅಲ್ಲಲ್ಲ ಅಲ್ಲ ಸರ್, ನಾವು ಕಾಕಡಗೆ ನಾವು 15 ದಿವಸಕ್ಕೆ 8 15 ದಿವಸಕ್ಕೆ ಒಂದು ನೀರು ಕೊಳ್ಳೇಬೇಕು ನಾವು ಕಾಕಡಗೆ. ಆ ಕೊಟ್ಟ ನೀರನ್ನೆಲ್ಲ ಮರ ಎಳ್ಕೊಬಿಡುತ್ತಲ್ಲ? ಅಲ್ಲ ಆ ಮರನು ಬೆಳೆಯಲಿ, ಅದಕ್ಕೂ ಕೊಳ್ಳೇಬೇಕಲ್ಲ, ಅದನ್ನು ಬೇಕು ಅಂತಾನೆ ಸಾಕ್ತಿರೋದಲ್ವಾ? ಅದು ಬಿಟ್ಟು ಬೇರೆ ಇನ್ನೇನು ಮರ ಬೆಳೆಯನ್ನ ಹಾಕಿದಿರಿ? ಹಲಸಿನ ಮರ ಗಿಡಗಳಿದೆ. ಈಗ ಫಲ ಕೊಡ್ತಾ ಇದೆ? ಫಲ ಕೊಡ್ತಿದೆ. ಸೀಸನ್ ಅಲ್ಲಿ ನಿಮ್ಗೆ ಎಷ್ಟು ಹಣ್ಣು ಮಾರಾಟ ಮಾಡ್ತೀವಿ? ಅಲ್ಲ ಮರ ಚಾನ್ಸ್ ಇಲ್ಲ ಸರ್, ಇವಾಗ ಹೊಸ ಫಸಲು ಬಿಡ್ತಿರೋದು ಹೊಸದಿಂದ ಈಚೆ. ಹೌದಾ? ಎಷ್ಟು ವರ್ಷದ ಹಳೆ ಮರಗಳಿದ್ದಾರೆ ಅಂದ್ರೆ? ಒಂದ್ 5 ವರ್ಷ 6 ವರ್ಷ ಆಗಿದೆ ಅಷ್ಟೇ. 6 ವರ್ಷ ಆಗಿದೆ ಫಸಲು ಬರ್ತಾ ಇದೆ. ಫಸಲು ಬರ್ತಾ ಇದೆ ಹೊಸರಿಂದ. ಎರಡನೇಕರೆ ಮತ್ತೆ ಬೇರೆ ಏನೇನು ಮರ ಬೆಳೆಗಳನ್ನ ಮಾಡ್ಕೊಂಡಿದ್ರಿ ನೀವು? ಏನಿಲ್ಲ ಸರ್, ಕಾಕಡ ಒಳಕಣಿ ಚಕೊತ್ತಿನ ಮರ, ಚಕೊತ್ತಿನ ಸಸಿ ಹಾಕಿದ್ವಿ ಸರ್. ಚಕೊತ್ತಿನ ಈಗ ಫಲ ಬಿಡ್ತಾ ಇದೆ, ಅದು ಅಡ್ಕ ಸಸಿ ಹಾಕೊಂಡಿದೀವಿ. ಏನು ಇಲ್ಲ ಅಂತ ಹೇಳ್ತೀರಿ, ಇಷ್ಟೆಲ್ಲ ಮರ ಬೆಳೆಗಳನ್ನ ಹಾಕೊಂಡಿದಿರಲ್ಲ ಎರಡನೇಕರೆ? ಹಾಕೊಂಡಿದೀವಿ ಅಷ್ಟು ಬಿಟ್ರೆ ಇವಾಗ ಈಗ ಅಡ್ಕ ಗಿಡ ಏನ್ ಬಿಡ್ತೀಯಲ್ಲ, ಫಲ ಬಿಡ್ತೀಯಲ್ಲ, ಸಪೋಟ ಗಿಡ ಎಲ್ಲ ಸಪೋಟ ಗಿಡ ಬಿಡ್ತಾ ಇದೆ, ಮತ್ತೆ ಇದು ಚಕತ್ನ ಅದ್ ಬಿಡ್ತಾ ಇದೆ ಫಲ, ಇವು ಬಿಡ್ತಾವ. ಈ ಕಾಕಡದ ಕೃಷಿಗೆ ಬರೋಣ. ಹೂವು ಬರ್ತಾ ಇರುತ್ತೆ, ನಿರಂತರವಾಗಿ ಬರ್ತಾ ಇರುತ್ತೆ, 1 ಕೆಜಿಯಿಂದ 15 ಕೆಜಿ ವರೆಗೂ ಬರುತ್ತೆ ಅಂತ ಹೇಳಿದ್ರೆ, ಈಗ ಅದನ್ನ ಹೇಗೆ ನಿರ್ವಹಣೆ ಮಾಡ್ತೀರಿ? ಪ್ರತಿ ವರ್ಷ ಅದಕ್ಕೆ ಉಳುಮೆ ಮಾಡೋದಿರ್ಬೋದು ಅಥವಾ ಗುಣಿ ತೊಡೋದಿರ್ಬೋದು, ಹೇಗ್ ಮಾಡ್ತೀರಿ? ಇಲ್ಲ ಉಳುಮೆ ಮಾಡಕ್ಕಾಗಲ್ಲ ಸರ್, ಅಲ್ಲಿ ಇನ್ನು ಏರ್ಗಳು ನುಗ್ಗಕ್ಕಾಗಲ್ಲ, ನಾವು ಕೈಗೆರಿಸ್ತಲೆ ಮಾಡ್ಕೋಬೇಕು. ಗುದ್ದಲಿ ಅಕ್ಕ ಅಕ್ಕ ಮಾಡಬೇಕು, ಅಕ್ಕ ಮಾಡ್ಕೊಂಡು ಹೊಸ ಅದನ್ನ ಇದು ಮಾಡ್ಬೇಕು. ಮತ್ತೆ ಅದಕ್ಕೆ ಕೊಟ್ಟಿಗೆ ಗೊಬ್ಬರನ ಕಟ್ಟಬೇಕು, ರೌಂಡು ಗಿಡ ಬಿಟ್ಟು ಒಂದ್ ಅಡಿ ಗಿಡ ಬಿಟ್ಟು ಒಂದ್ ಅರ್ಧ ಅಡಿ ಬಿಟ್ಟು ರೌಂಡ್ ಸುತ್ತ ಅದಕ್ಕೆ ನಾವು ಕೊಟ್ಟಗ ಗೊಬ್ಬರ ಹಾಕ್ಬೇಕು, ಗುಣಿ ತೊಡ್ಕೋಬೇಕು, ಗುಂಡಿ ತೊಡ್ಕೋಬೇಕು. ಅದ ಆಗಷ್ಟಕ್ಕೆ ಅದ್ರ ಮೇಲೆ ನಾವು ಗೌರ್ಮೆಂಟ್ ಗೊಬ್ಬರನ ಇಟ್ಟರೆ ಇಡಬೇಕು, ಬೇಡದ್ರು ನಮಗ್ ಬೇಕಾಗಿಲ್ಲ, ನಮ್ ಸಸಿಗಳಿಗೆ ಎಡವಟ್ಟು ಕೊಡಬಾರ್ದು ಅಂದ್ರೆ ಬೇಡ, ಕೊಡಗ ಗೊಬ್ಬರ ಮಾತ್ರ ಒಂದ್ ವರ್ಷಕ್ಕೊಂದ್ಸತ್ ಕೊಳ್ಳೇಬೇಕು. ಮತ್ತೆ ಕಳೆ ಎಲ್ಲ ಬೆಳೆದಾಗ ಹೇಗೆ ಅಲ್ಲಿಗೇನೆ ನಾವು ಕಳೆ ಮಾಡ್ಬೇಕು ಅಂದ್ರೆ ನಾವು ಕೈ ಆಳು ಕರ್ಕೊಂಡು ಆಳುಗಳು ಕರ್ಕೊಂಡು ಕಿತ್ಕೊಂಡು ಆ ಸಸಿ ಒಳಕ್ಕೆ ಇಟ್ಕೊಂಡು ಅದ್ರ ಮೇಲೆ ಮಣ್ಣು ಮುಚ್ಕೊಂಡು ಕಳೆ ಬೆಳೀತಾ ಇರುತ್ತೆ, ಕಳೆ ಬೆಳೀತಾ ಇರುತ್ತೆ. ಈ ಹೆಚ್ಚ ಬೆಳೆಯಲ್ಲ, ಕಳೆ ಎಲ್ಲ ಸೊಪ್ಪು ಇಟ್ಕೊಂಡಿದಾರೆ, ಬಳಸಲು ರೌಂಡ್ ಇದಾಗಿದ್ರ ಚಪ್ರ ಕಂಡಗೆ ನೀವು ಓಡಾಡ್ತಾ ಇರ್ತೀರಾ? ಓಡಾಡ್ತೀವಿ, ಚಪ್ರ ಕಂಡಗೆ ಇರುತ್ತೆ, ಅದ್ರ ಬೆಳೆ ಚಾನ್ಸ್ ಕಳೆ ಅಷ್ಟು ಬರಲ್ಲ. ಮತ್ತೆ ಅದಕ್ಕೆ ಏನಾದ್ರು ರೋಗಗಳು ಬರುವಂತದ್ದು ಆ ತರದ ರೋಗ ರೋಗ ಬೇಕಾದಷ್ಟು. ಅದಕ್ಕೆ ಏನೇನ್ ರೋಗ ಬರುತ್ತೆ? ಒಂಥರ ಪರಾತ್ನ ರೋಗ ರೀತಿ ಎಲ್ಲೆಲ್ಲ ಒಂಥರ ಬೆಳ್ಳು ಬತ್ತ ಫುಲ್ಲು. ಅದಕ್ಕೆ ನಾ ತಗೊಂಡೋಗಿ ಆ ಇದಕ್ಕೆ ಕೃಷಿ ಆಫೀಸ್ ತಗೊಂಡೋಗಿ ಆ ಎಲೆ ತೋರಿಸಿ ಅದಕ್ಕೆ ಔಷಧಿ ಬರೆಸಿ ಅದನ್ನು ತಕೊಂಡ್ರು ಒಂದೊಂದ್ಸತಿ ಅವೈಡ್ ಆಗಲ್ಲ, ಒಂದೊಂದ್ಸತಿ ಅವೈಡ್ ಆಗ ಅದೇ ಅವೈಡ್ ಆಗೋಯ್ತೆ, ಒಂದೊಂದ್ಸತಿ ಅವೈಡ್ ಆಗಲ್ಲ. ಅವಾಗ ಗಿಡಗಳೆಲ್ಲ ಒಣಗೋಗ್ಬಿಡ್ತಾವ? ಒಣಗಲ್ಲ, ಎಲ್ಲ ಒಂಥರ ಹುಳ ಹೂ ಉದ್ರೋಗ್ಬಿಡುತ್ತೆ, ಉದ್ರೋಗೋದು. ಹೂವು ಎಲ್ಲ ಒಂಥರ ತುಂಡು, ಹೂ ನೋಡಕ್ ಚೆನ್ನಾಗಿರಲ್ಲ. ಆ ರೀತಿ ಇರ್ತೀರಿ. ಆ ಕೃಷಿ ಆಫೀಸ್ ತಗೊಂಡೋಗಿದ್ವು, ಎಲ್ಲ ತಗೊಂಡೋಗ್ತೀವಿ, ಈ ತರ ಆಗಿದೆ ನೋಡಿ ಸರ್, ಈ ರೀತಿ ಹಂಗಾಗದೆ ಅಂತ ತೋರಿಸ್ಕೊಂಡು ಅವರು ಔಷಧಿ ಬರ್ಕೊಟ್ಟ ಔಷಧಿನ ತಗೊಬಂದು ಇಂಥ ದಿವ್ಸ ಹಿಂಗೆ ಹೊಡೆಯಪ್ಪ, ಈ ರೀತಿ ಹೊಡೆಯಪ್ಪ ಅಂತ ಹೇಳ್ತಾರೆ. 2 ಕಿತ್ತೆ 3 ಕಿತ್ತೆ ಹೊಡಿಬೇಕು, ಹೊಡೆದಾಗ ಅದು ವೇಟ್ ಆಯ್ತಾ ಇರ್ತೆ. ವೀರ್ನಕ್ರೆ, ಇವಾಗ ಭತ್ತದ ಕೃಷಿಯನ್ನ ಕೂಡ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ, ಈ ಭತ್ತದ ಕೃಷಿನಲ್ಲಿ ನಿಮ್ಗೆ ಬೆಳೆದು ನಿಮ್ಗೆ ಮಾರಾಟ ಮಾಡೋಷ್ಟು ಭತ್ತ ಸಿಗುತ್ತಾ? ಸಿಕ್ಕುತ್ತೆ ಸರ್. ಆದ್ರೆ ನಮ್ಗೆ ಭತ್ತಲ್ಲಿ ನಮ್ ಮಾಡದ್ದಕ್ಕೂ ಆ ಕೂಲಿಗೂ ಆ ಮಿಷಿನ್ ಕುಯ್ಸೋದಕ್ಕೂ ಆ ಮಾರ್ಕೆಟ್ನವರು ಇಂದು 300 ರೂಪಾಯಿದೈತು ಅಂತಾರೆ, ನಾಳೆಗೆ 300 ಏರ್ತು ಅಂತಾರೆ. ತಿನ್ನೋದಕ್ಕೆ ಮೇಟನ್ ಆಗಲ್ಲ. ಈ ಕಾಕಡ ಈ ಕಡೆ ಬೆಳೆದಲ್ಲಿ ಅದಕ್ಕೆ ಮೇಟನ್ ಮಾಡ್ಕೊಂಡು ಜೀವನ ಮುಂದಕ್ಕೆ. ಬೇರೆ ಈ ಹಸು ಸಾಕಾಣಿಕೆ ಈ ತರ ಏನು ಮಾಡಿಲ್ವಾ ನೀವು? ಅಲ್ಲ ಮಾಡಿದ ಸರ್. ಎಷ್ಟಿದಾವೆ? ಇವಾಗಿಲ್ಲ ಸರ್. ಇವಾಗಿಲ್ಲ. ಯಾಕೆ ಕೊಟ್ಬಿಟ್ರ? ಕೊಟ್ಬಿಟ್ಟಿದ್ದೀನಿ ಸರ್. ತಕೊಳಕ್ ಆಗಿಲ್ಲ. ಇನ್ನು ತಕೊಳಕ್ ಆಗಿದೆ. ಒಂದು ಮನೆ ಕಟ್ತೀವಿ ಅಂತ ಕೊಟ್ಕೊಂಡಿದ್ದು, ಅದು ಅರ್ಕ ಮಾಡ್ಕೊಂಡಿರೋ ಅವ್ರ ಗಂಟ ಅದಕ್ಕೆ ರೊಪ್ಪ ಮಾಡ್ಕೊಳಕ್ ಕೊಟ್ಟಗೇ ಇಲ್ಲ. ಅದರಿಂದ ತಗೊಳಕ್ ಆಗಿಲ್ಲ. ಈಗ ನಿಮ್ಗೆ ಗೊಬ್ಬರ ಎಲ್ಲ ತರಬೇಕು ಅಂದ್ರೆ ಏನ್ ಮಾಡ್ತೀರಿ ಇದಕ್ಕೆಲ್ಲ? ಏನ್ ಎಷ್ಟು ವರ್ಷದಿಂದ ಇಲ್ಲ ಸರ್, ಕಮ್ಮಿ 1 ವರ್ಷದಿಂದ 2 ವರ್ಷದಿಂದ ಈಚೆಗೆ ಮಾತ್ರ ಇಲ್ಲ. ಇವಾಗ ಏನಾರು ಕಾಕಡಕ್ಕೆ ಮನೆ ಗೊಬ್ಬರ ಕೊಡಗೆ ಗೊಬ್ಬರ ಕೊಡ್ಬೇಕು ಅಂದ್ರೆ ಬೇರೆಯವ್ರ ತಗೋಬೇಕು ಸರ್. ತೇಗದ ಕೃಷಿಯನ್ನ ಮಾಡ್ತಾ ಇದೀನಿ ಅಂತ ಹೇಳಿದ್ರಲ್ಲ, ತೇಗದ ಮರವನ್ನ ಬೆಳೆಸ್ತೇ ಅಂತ, 8 ವರ್ಷದಲ್ಲಿ ನೀವು ಅದಕ್ಕೆ ಯಾವ ರೀತಿ ಆರೈಕೆ ಮಾಡಿದ್ರಿ ಅಂತ ಸ್ವಲ್ಪ ತಿಳಿಸಿ ಇರ್ನೇಕ್ರೆ. ಸರ್, ನಾವು 8 ವರ್ಷದಿಂದ ಆಚೆಗೆ 5 ವರ್ಷ ಅಂತ ಅದಕ್ಕೆ ನಾವು ಹೆಂಗೆ ಕಾಕಡ ಗಿಡಗ ಅರ್ಥ ಮಾಡ್ತಿದ್ವೋ ಆ ರೀತಿ ಸುತ್ತ ರೌಂಡಾಗಿ ಕಾಕಡ ಗಿಡನ ಅರ್ಥ, ಅದಕ್ಕೆ ಗೊಬ್ಬರ ಕಟ್ಟಾಗ ಅದಕ್ಕೂ ಗೊಬ್ಬರ ಕಟ್ಕೊಂಡು ರೀತಿ ಮಾಡ್ಕೊಂಡು ಬಂದ್ವಿ ಸರ್. ಒಂದು 5 ವರ್ಷ ಮಾಡಿದ್ವಿ. 5 ವರ್ಷದಿಂದ ಈಚೆಗೆ ನನಗೆ ಅಲ್ಲಿ ಕಾಕಡ ಸಿಕ್ನಿಲ್ಲ. ಕಾಕಡ ನಂಗೆ ಏನು ಬರೋ ಮೂಮೆಂಟ್ ಕಾಣಲಿಲ್ಲ. ಅದೇ ಕಾಲಲ್ಲಿ ಆದ ಜಾಗದಲ್ಲಿ ಬರೋ ಮೂಮೆಂಟ್ ಸಿಕ್ನಿಲ್ಲ. ಆಗ ಜೂನ್ ತೊಂದರೆ ಆಗೋಯ್ತಲ್ಲ, ನಾವು ಬೇರೆ ಕಡೆ ಕಾಕಡ ಹಾಕ ಗಿಡಗಳು ಹಾಕಬೇಕು, ಇನ್ನು ಬೇರೆ ಜಮೀನಿಗೆ ನಾವು ಗಿಡ ಹಾಕೊಂಡು ಬೆಳೆಸ್ಕೊಂಡು ಅಲ್ಲಿ ನಾವು ಜೀವನ ಮಾಡಬೇಕು, ಇಲ್ಲಿ ನಿಮ್ಕೊಂಡ್ರೆ ಆಗುತ್ತೆ ಅಲ್ಲ ಅಂದ್ಬಿಟ್ಟು ನಾವು ಬೇರೆ ಕಡೆ ಜಮೀನಿಗೆ ಹಾಕೊಂಡು ಬೇರೆ ಕಡೆ ಕಾಕಡ ಹಾಕೊಂಡ್ರೆ ಆದ್ರೆ ತೇಗನ ಅಲ್ಲೇ ಬಿಟ್ರೆ. ಅದೇ ಆ ತೇಗನ ಹೇಗೆ ನೀವು ನಿರ್ವಹಣೆ ಮಾಡ್ತಾ ಇದ್ರಿ ಅಂತ ಹೇಳಿ, ಇವಾಗ್ಲೂ ಅದಕ್ಕೆ ನಿರ್ವಹಣೆ ಮಾಡ್ಬೇಕಲ್ವಾ? ಇವಾಗ ಮಾಡ್ತಾ ಇದೀನಿ ಸರ್. ಸ್ವಲ್ಪ ನೀರಿನ ಕಂಟ್ರೋಲ್ ಆಗಿದೆ ಎಲ್ಲೋಟ್ನು. ಅದಕ್ಕೆ ಕಸ ಮುಂಚೆ ಕೊಡ್ತಿದ್ರೆ ಅಷ್ಟೇನು ಬೇಕಾಗಿಲ್ಲ. ಈಗ ಈಗ ಅಷ್ಟೇನು ಬೇಕಾಗಿಲ್ಲ. ಬೇರೆ ಆಳಕ್ಕೆ ಹೋಗಿದೆ, ಆಳಕ್ಕೆ ಹೋಗಿದೆ. ಇವಾಗ ಆಗ ಕೊಡ್ತಿದ್ನಲ್ಲ ಆ ನೀರು, ಈಗ ಏನ್ ಬೇಕಾಗಿಲ್ಲ. ಇವಾಗ ಮಳೆ ನೀರಿನದೆ ಸಪ್ಲೈರು ಅಂದ್ರೆ ಅವಕ್ಕೂ ಇವರು ಗೆಡ್ಡನ ಬಳಸಲ್ವ ರೌಂಡ್ ಆಗಿ ಯಾವ್ದನ್ನ ಬೆಳೆಸ್ಕೋಬಾರ್ದಾಗ ಎಲ್ಲೋಟ್ನು ಕ್ಲೀನ್ ಮಾಡ್ಕೋಬೇಕು. ಇರ್ನೇಕ್ರೆ, ಈಗ ತೇಗದ ಮರದಲ್ಲಿ ಎಲೆಗಳೆಲ್ಲ ಉದುರಿರುತ್ತೆ, 300 ತೇಗದ ಮರ ಹಾಕಿದೆ ಅಂತ ಹೇಳಿದ್ರೆ, ಎಲೆಗಳೆಲ್ಲ ಉದುರುತ್ತಲ್ಲ ಅದನ್ನ ನೀವು ಕಾಂಪೋಸ್ಟ್ ಆಗಿ ಮಾಡ್ತೀರಾ, ಹೇಗ್ ಮಾಡ್ತೀರಿ ಅದನ್ನ? ಅದ ಸ ಈ ಮಳೆ ಉಯ್ತಲ್ಲ ಆ ಟೈಮ್ಗೆ ಎಲ್ಲವ್ನು ತರಗನೆಲ್ಲವ್ನು ಗೂಡಿಸಿ ಅದೇ ಗೆಡ್ಡೆಗೆ ಹಾಕಿ ಅದ್ರ ಮೇಲೆ 1 ಇಂಚ್ ಮುಂದೆ ಇಡೋದು. ಆ ಗೊಬ್ಬರನ ಅಲ್ಲಿಗೆ ಮೇಟನ್ ಆಗ್ಬೇಕು. ಆ ತರಗು ಆ ಗಿಡಿಗೆ ಮೇಟನ್ ಅದೇನೇ ಗೊಬ್ಬರ ರೀತಿ ಅಂಕೆ ಮಾಡೋದು. ಮಳೆ ಹೋದಾಗ ಅದು ಕರ್ಗೆ ಅದು ಗೊಬ್ಬರ ಅದೇ ಮುನ್ನು ಎಲ್ಲ ಫುಲ್ಲು ಸಪ್ಲೈರ್ ಆಗ್ಬೇಕು ಅದಕ್ಕೆ ಆ ಭೂಮಿಗೆ. ಈಗ ಪ್ರತಿ ವರ್ಷ ಆ ರೀತಿ ಮಾಡ್ಲೇಬೇಕು. ಅದಕ್ಕೆ ಮಾಡಿದ್ರೆ ಅದಕ್ಕೆ ಭೂಮಿಗೆ ಆ ಗೊಬ್ಬರನ ಅದೇ. ಇಲ್ಲ ತೇಗದ ಮರದ ಮಧ್ಯದಲ್ಲಿ ಬೇರೆ ಏನು ಕೃಷಿ ಮಾಡಕ್ ಇನ್ನೇನು ಮಾಡಕ್ಕಾಯ್ತಿಲ್ಲ. ಒಳ್ಳೇದು. ಆದ್ರೆ 300 ತೇಗದ ಮರ ಅದನ್ನ ಕಟಾವು ಟೈಮ್ಗೆ ನಿಮ್ಗೆ ಒಂದು ಒಳ್ಳೆ ಮೊತ್ತದ ಹಣ ಸಿಗುತ್ತೆ. ದೇವರಿಷ್ಟ ಸರ್. ಅದು ದೇವರಿಷ್ಟ, ನಿಮ್ ಕಷ್ಟ ನಮ್ ಕಷ್ಟ. ತೇಗದ ಕೃಷಿ ಜೊತೆಗೆ ಬೇರೆ ಯಾವ್ದು ಕೃಷಿನ ಮಾಡ್ಬೇಕು ಅಂತ ಅನ್ಸಿಲ್ವಾ? ನನ್ಗೆ ಈಗ ಕಾಡ್ ಮೆಣಸು ಹಾಕ್ಬೇಕು ಅಂತ ಇದೀನಿ ಸರ್. ಮೆಣಸಿನ ಗಿಡನ ತಗೊಬಂದು ಅದಕ್ಕೆ ಕೃಷಿ ಆಫೀಸ್ ನಿಂದ ಒಂದ್ ಸ್ವಲ್ಪ ಪೈಪು ಮತ್ತೆ ಮೋಟ್ರ್ ಇವನ್ನೆಲ್ಲವನ್ನು ಕೇಳ್ಕೊಂಡು ಅವರಿಂದ ಸಹಾಯ ಪಡೆದು ಕೃಷಿ ಆಫೀಸ್ನಿಂದ ಮೆಣಸಿನ ಗಿಡ ತರಿಸಿ ಅಲ್ಲಿಂದ ನಾನು ಅದ ಸಪ್ಲೈರ್ ಮಾಡಿ ಹಾಕ್ಬೇಕು ಅಂತ ಇದ್ದೀನಿ. ಮನಸ್ಸು ಪುಟ್ಕೊಂಡಿದ್ದೀನಿ ಈ ಸರಿಯಿಂದ. ತೊಂದರೆ ಇತ್ತು ಒಂದ್ ಸ್ವಲ್ಪ ಈ ಸರಿಯಿಂದ ಮಾಡ್ಬೇಕನ್ನೋ ಮನಸ್ಸೈತೆ. ಈ ತೇಗದ ಮರಗಳಿಗೆ ಕಾಳು ಮೆಣಸಿನ ಬಳ್ಳಿನ ಹಬ್ಬಿಸ್ಬೇಕು ಅಂತ ಅನ್ಕೊಂಡಿದ್ದೀರಿ? ಅನ್ಕೊಂಡಿದೀನಿ. ಕಾಳು ಮೆಣಸು ಹಾಕ್ಲೇಬೇಕು ಅಂತ ಇದ್ದೀನಿ. ಅಡಕೆನ ಅದೆಷ್ಟು ಜಮೀನ್ಗೆ ಹಾಕಿದಿರಿ? ಎಲ್ಲ ಹಾಕಿದಿರಿ ಬದುಗಳ ಮೇಲೆ. ಬದುಗಳ ಮೇಲೆ ಇರೋ 1/2 ಎಕರೆನಲ್ಲಿ ಬದುಗಳ ಮೇಲೆ ಹರ್ಕ್ಯುಲಸ್ ಗಿಡ, ಅಡಕೆ ಗಿಡ, ಸಪೋಟ ಗಿಡ, ಮತ್ತೆ ಇನ್ಯಾವ್ದು ಇದೆ? ದಾಳಿಂಬೆ ಗಿಡ. ಇವೆಲ್ಲವನ್ನೂ ಹಾಕೊಂಡಿದೀವಿ. ನಮ್ಮ ಕೃಷಿ ಆಫೀಸ್ನಲ್ಲಿ ನಮ್ಗೆ ಏನ್ ಬೇಕು ಅನ್ನೋದನ್ನ ಅಂದ್ರೆ ಈ ಎಲ್ಲ ಹಣ್ಣುಗಳನ್ನ ಹಾಕೊಂಡು ತಿನ್ನೋದು ಬೇಡ ಅಂತದ್ ಏನು ಇಲ್ಲ. ನಮ್ಗೆ ಮನೆ ಸಪರೇಟ್ ನಮಗೆ ತಿನ್ಬೇಕು ಆ ರೀತಿ ಮಾಡಿ. ಮಾವಿನ ಗಿಡನು ಅಷ್ಟೇ, ಅದು ನಮ್ಗೆ ಸಪ್ಲೈರ್ ಆಯ್ತು. ಎಷ್ಟು ಜನ ಮಕ್ಕಳು ಇರ್ನೇಕ್ರೆ ನಿಮ್ಗೆ? ನಮ್ಗೆ 2 ಸರ್. ಏನ್ ಮಾಡ್ತಾ ಇದಾರೆ? ಒಬ್ಬ ಹುಡುಗಿ ಮದುವಾಗಿದೆ, ಮಗ ಇವಾಗ ಕೆಲಸ ಇಲ್ಲ, ಓದಿ ಆರಂಭ ನನ್ನಕ್ಕೆ ಆರಂಭಕ್ಕೆ ಬಂದ್ಬಿಟ್ಟಿದೆ. ಏನ್ ಓದಿದಾನೆ ಮಗ? 15ನೇ ಕ್ಲಾಸ್. ಡಿಗ್ರಿ ಮಾಡಿದಾನ? ಡಿಗ್ರಿ ಮಾಡಿದಾನೆ. ಈ ಡಿಗ್ರಿ ಮಾಡಿ ಈಗ ನಿಮ್ ಜೊತೆ ವ್ಯವಸಾಯ ಮಾಡ್ತಾನೆ? ಬಂದಿದ್ದಾನೆ. ಈಗ ಅವನು ಇಲ್ಲ ವ್ಯವಸಾಯ ಕಷ್ಟ ಬೇಡ ನಾನು ಏನಾದ್ರು ಬೇರೆ ಮಾಡ್ತೀನಿ ಅಂತ ಏನ್ ಹೇಳಲ್ವಾ? ಇಲ್ಲ ಏನು ಇಲ್ಲ ಸರ್. ಅದು ಅವ್ನು ಎಲ್ಲ ಸ್ಟೈ ಪಡೆದ್ರು ಹೋಗಿನಿ ಈಗಿಲ್ಲ. 23-24 ವರ್ಷ ಈಗ ಆಗಿ ತುಂಬಿದೆ. ಅದರಿಂದ ಅವ್ ಏನು ಮಾಡಕ್ಕಾಗ್ತಿಲ್ಲ. ಇಲ್ಲಿ ನಮ್ಮ ಕಡೆನೆ ಬಂದ್ಬಿಟ್ಟಿದ್ದಾನೆ, ಆರಂಭಕ್ಕೆ ಬಂದ್ಬಿಟ್ಟಿದ್ದಾನೆ. ಸ್ವಲ್ಪ ಈ ಜಮೀನನ್ನೆಲ್ಲ ನಾನು ಸ್ವಲ್ಪ ಇನ್ನೂ ವ್ಯವಸ್ಥಿತವಾಗಿ ಮಾಡ್ಬೇಕು,

तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಇಲ್ಲಿಗೆ ನಮ್ಮ ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು.